ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಈ ಒಂದು ಕಾರ್ಯಕ್ರಮ ಸರಣಿಗೆ ಸ್ವಾಗತ ಸುಸ್ವಾಗತ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿಸಿರುವಂತಹ ಈ ಒಂದು ಸರಣಿಯೊಳಗೆ ರೈತ ಬಾಂಧವರ ಬದುಕಿನಲ್ಲಿ ಹೆಚ್ಚು ಬೆಳಕು ಪ್ರಜ್ವಲಿಸುವ ಹಾಗೆ ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮವನ್ನು ತಾವೆಲ್ಲ ಆಸಕ್ತಿಯಿಂದ ಕೇಳಬೇಕು, ಇಲ್ಲಿ ಬರುವಂಥ ಎಲ್ಲ ಸಂಗತಿಗಳನ್ನ ಮನನ ಮಾಡಿಕೊಳ್ಬೇಕು ಅಂತ ಆಸೆ ಮಾಡ್ತಾ, ಇವತ್ತು ರೈತರ ಆದಾಯ ದ್ವಿಗುಣಗೊಳಿಸಲು ಏನು ತಾಂತ್ರಿಕತೆಗಳಿದೆ, ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದ ಡಬಲಿಂಗ್ ದ ಇನ್ಕಮ್ ಆಫ್ ದ ಫಾರ್ಮರ್ಸ್ ಅಂತ ಹೇಳಿದ್ರೆ, ಸಂಕಷ್ಟ ಸ್ಥಿತಿಯಿಂದ ಹೊರಗೆ ಬರಬೇಕು ಅಂತಂದರೆ ರೈತ ಮಾಡುವಂಥ ಖರ್ಚುಗಳು ಕಡಿಮೆ ಆಗಬೇಕು, ಅವನಿಗೆ ಬರುವಂಥ ಆದಾಯ ಜಾಸ್ತಿ ಆಗಬೇಕು, ದುಪ್ಪಟ್ಟ ಆಗಬೇಕು. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರಿದ್ದಾರೆ. ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರು ವಿಸ್ತರಣಾ ನಿರ್ದೇಶನಾಲಯದಲ್ಲಿ ನೋಡಲ್ ಆಫೀಸರ್ ಇದ್ದಾರೆ, ಹಾಗೆಯೇ ಕೃಷಿ ವಿಜ್ಞಾನ ಕೇಂದ್ರಗಳ ನೋಡಲ್ ಆಫೀಸರ್ ಕೂಡ ಇದ್ದಾರೆ. ಸಮಗ್ರ ಕೃಷಿಗೆ ಕೂಡ ಒಲವು ತೋರಿಸ್ತಾ ಇದ್ದಾನೆ, ಸಮಗ್ರ ಕೃಷಿಗೆ ಒತ್ತು ನೀಡಿ ಅಲ್ಲಿ ಖರ್ಚು ಕಡಿಮೆ ಮಾಡಿ ಹೆಚ್ಚು ಆದಾಯ ಮಾಡಿಕೊಳ್ಳುವಂಥ ದೃಷ್ಟಿಯಿಂದ, ಮಣ್ಣಿನ ಗುಣಮಟ್ಟವನ್ನು ಕಾಪಾಡೋ ದೃಷ್ಟಿಯಿಂದ, ನೀರಿನ ಒಂದು ಉಳಿತಾಯ ಮಾಡೋ ದೃಷ್ಟಿಯಿಂದ ಸಾಕಷ್ಟು ಹೊಸ ಹೊಸ ಯೋಜನೆಗಳನ್ನು ರೈತ ಬಾಂಧವರಿಗೆ ತಿಳಿಸ್ಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ವಿಶ್ವವಿದ್ಯಾಲಯದ ಮಟ್ಟದೊಳಗೆ ಆಗ್ತಾ ಇದ್ದವು. ಇವತ್ತು ರೈತರ ಆದಾಯ ದ್ವಿಗುಣಗೊಳಿಸಲಿಕ್ಕೆ ಏನೇನು ತಾಂತ್ರಿಕತೆಗಳಿದೆ ಇದ್ರ ಬಗ್ಗೆ ಇವತ್ತು ವಿಸ್ತೃತವಾಗಿ ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೊಂದಿಗೆ ಮಾಹಿತಿ ಮಾಡಿಕೊಳ್ಳುವಂಥ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೇ, ತಮಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೇ, ರೈತರ ಆದಾಯ ದ್ವಿಗುಣಗೊಳ್ಬೇಕು ಅಂದರೆ ಒಂದು ಕೃಷಿ ಒಂದು ಉದ್ಯಮ ಆಗಬೇಕು, ಎಲ್ಲ ಮುಗಿದ್ಮೇಲೆ ಸಮಯ ಉಳಿದ್ರೆ ಕೃಷಿ, ಆ ಒಂದು ಪ್ರವೃತ್ತಿಯನ್ನು ಇಟ್ಟುಕೊಂಡಿದ್ದಾನೆ. ಸಾಕಷ್ಟು ಮೈಮುರಿದು ದುಡಿಯುವಂಥ ಪ್ರವೃತ್ತಿ ಕಡಿಮೆ ಆಗಿದೆ. ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆ್ಯಕ್ಚುಲಿ ಈ ರೈತರ ಆದಾಯ ದ್ವಿಗುಣಗೊಳ್ಳುವಂಥದ್ದು ಏನಿದೆ, ನಮ್ಮ ಒಂದು ದೇಶದ ಪ್ರಧಾನಮಂತ್ರಿಗಳ ಒಂದು ಕನಸು ಕೂಡ ಆಯಿತು. ಇವತ್ತು ಭಾಳಷ್ಟು ಈ ವಿಷಯದ ಕುರಿತು ಚರ್ಚೆ ಕೂಡ ಆಗ್ತಾ ಇದೆ. ನಿಜವಾಗಿಯೂ ರೈತರ ಆದಾಯವನ್ನು ನಾವು ದ್ವಿಗುಣಗೊಳಿಸ್ಬೋದಾ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಸಾಕಷ್ಟು ಜನರಲ್ಲಿ ಮೂಡ್ತಾ ಇದೆ. ಆ ನಿಟ್ಟಿನೊಳಗೆ ನಾವು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮತ್ತು ಕೇಂದ್ರ ಸರ್ಕಾರದ ಒಂದು ಏನು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು 730 ಹೆಚ್ಚಿನ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ನಾವು ಪ್ರತಿ ಜಿಲ್ಲೆಯಲ್ಲಿ 110 ರೈತರ ಆದಾಯ 2016 ಏನಿತ್ತು ಮತ್ತು ಇವಾಗ ಏನಾಗಿದೆ ಅನ್ನುವಂಥದ್ದನ್ನು ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅದನ್ನು ಕೂಲಂಕಷವಾಗಿ ವಿಮರ್ಶೆ ಮಾಡಿ ಪ್ರತಿ ಜಿಲ್ಲೆಯಲ್ಲಿ 110 ರೈತರ ಆದಾಯ ದ್ವಿಗುಣಗೊಂಡ ಬಗ್ಗೆ ನಾವು ಖಾತ್ರಿಪಡಿಸಿಕೊಂಡಿದ್ದೀವಿ. ಸುಮಾರು 80,000 ರೈತರದು ದೇಶ ಮಟ್ಟದಲ್ಲಿ ನಾವು ಇವತ್ತು ಮಾಹಿತಿ ಲಭ್ಯ ಇದೆ. ಅದನ್ನು ನಾವು ವಿಮರ್ಶೆ ಮಾಡಲಾಗಿ ಚಿಕ್ಕ, ಮಧ್ಯಮ ಹಾಗೂ ದೊಡ್ಡ ರೈತರು ಇವರಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದನ್ನು ನಾವು ಗಮನಿಸಿದ್ದೀವಿ. ಅದನ್ನು ಪುಸ್ತಕದ ರೂಪದಲ್ಲಿ ಕೂಡ ನಾವು ವಿಶ್ವವಿದ್ಯಾಲಯದಿಂದ ಮುದ್ರಣವನ್ನು ಮಾಡಿದ್ದೀವಿ. ಮತ್ತು ನಮ್ಮ ಕಳೆದ 2-3 ತಿಂಗಳ ಹಿಂದೆ ಆದಂಥ ಒಂದು ಕೃಷಿ ಮೇಳದಲ್ಲಿ ಕೂಡ ನಾವು ಈ ಆದಾಯ ದ್ವಿಗುಣಗೊಂಡಂಥ ರೈತರಿಂದನೇ ನಾವು ಕೆಲವೊಂದಿಷ್ಟು ಎಕ್ಸಿಬಿಷನನ್ನು ಮಾಡಿ ಬೇರೆ ರೈತರಿಗೆ ಅವರ ಒಂದು ಆದಾಯ ಯಾವ ಥರ ಅದು ದ್ವಿಗುಣಗೊಂಡಿತ್ತು ಅನ್ನುವಂಥ ಮಾಹಿತಿಯನ್ನು ರೈತರಿಂದ ರೈತರಿಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ ಕೂಡ ನಾವು ಹಾಕ್ಕೊಂಡಿದ್ದೀವಿ. ಇನ್ನು ಹೆಚ್ಚಿಗೆ ಹೇಳುವಂಥದ್ದು ಏನಂತಂದರೆ, ಚಿಕ್ಕ ರೈತರಲ್ಲಿ ನಾವು ಆದಾಯ ದ್ವಿಗುಣಗೊಳಿಸುವಂಥದ್ದು ಬಹಳ ಸರಳ ಇದೆ. ಮಧ್ಯಮ ಒಂದು ರೈತರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಬೇರೆ ಬೇರೆ ಮೂಲಗಳಿಂದ ಆದಾಯ ಬರುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿ ಅಲ್ಲಿಯೇ ಕೂಡ ನಾವು ಆದಾಯ ದ್ವಿಗುಣಗೊಳಿಸಲಿಕ್ಕೆ ಸಾಧ್ಯತೆ. ಆದರೆ ದೊಡ್ಡ ಹಿಡುವಳಿದಾರರಲ್ಲಿ ಆದಾಯ ದ್ವಿಗುಣಗೊಳಿಸುವಂಥದ್ದು ಸ್ವಲ್ಪ ಮಟ್ಟಿಗೆ ಕಠಿಣ ಅಂತ ನಮಗೆ ಕಂಡು ಬಂದಿದೆ. ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೇ, ತಾವು ತುಂಬ ಒಳ್ಳೆಯ ಪೀಠಿಕೆಯನ್ನು ನೀಡಿದ್ದೀರಿ. ಇತ್ತೀಚೆಗೆ ಮುಕ್ತಾಯಗೊಂಡ ಕೃಷಿ ಮೇಳದೊಳಗೆ ತಾವು ಒಂದು ಅಭಿವೃದ್ಧಿಪಡಿಸಿದಂಥ ಹೊಸ ತೆಳುಗಳಾಗಲಿ, ಆಮೇಲೆ ಒಂದು ತಾಂತ್ರಿಕತೆಗಳ ಒಂದು ಅಭಿವೃದ್ಧಿ ಏನಿದೆಲ್ಲ, 750 ಹೆಚ್ಚು ತಾಂತ್ರಿಕತೆಗಳನ್ನು ವಿಶ್ವವಿದ್ಯಾಲಯ ಈಗಾಗಲೇ ಅಭಿವೃದ್ಧಿಪಡಿಸಿದೆ, ಅದನ್ನು ರೈತರು ಕೂಡ ನೋಡಿದ್ದಾರೆ. ಅಂದರೆ ಇವತ್ತು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ನೀಡಿದಾಗ ಹೊಸ ಹೊಸ ತಾಂತ್ರಿಕತೆಗಳು ಕಲಿಯುವ ವಿಧಾನ ಕೂಡ ಅವರು ಅಳವಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಆಶಯದಂತೆ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಮಹತ್ತರ ಒಂದು ಹೆಜ್ಜೆಯನ್ನು ರೈತರು ಇಟ್ಟಿದ್ದಾರೆ. ವಿಶ್ವವಿದ್ಯಾಲಯಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು, ಸರ್ಕಾರ ಆ ನಿಟ್ಟಿನೊಳಗೆ ಅವರಿಗೆ ಸಹಕಾರ ಮತ್ತು ಸಹಾಯ ಹಸ್ತವನ್ನು ನೀಡ್ತಾ ಇವೆ. ಈ ಆದಾಯ ದ್ವಿಗುಣಗೊಳ್ಳಲಿಕ್ಕೆ ರೈತರು ಯಾವ ರೀತಿ ಅವರು ಕ್ರಮಗಳನ್ನು ಅನುಸರಿಸಿದರೆ ಅವರಿಗೊಂದು ಭದ್ರ ಬುನಾದಿ ಸಿಗ್ತದೆ, ಆದಾಯ ದ್ವಿಗುಣಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ? ಯಾಕಂದ್ರೆ ಇವತ್ತು ರೈತ ಬಾಂಧವರ ಪರಿಸ್ಥಿತಿ ನಿಮ್ಗೆ ಗೊತ್ತು, ಹಿಂದಿನ ನಾವು ನೋಡ್ತಾ ಇದೀವಲ್ಲ ಮಧ್ಯವರ್ತಿಗಳಿಗೆ ಸಾಕಷ್ಟು ಲಾಭ ಆಗ್ತಾ ಇದೆ. ಅಲ್ಲಿ 2-3 ಸಮಸ್ಯೆಗಳಿದ್ದಾವೆ. ಮೊದಲನೆಯ ಸಮಸ್ಯೆ, ನಾವು ಕೃಷಿಯನ್ನ ಮಾಡಲಿಕ್ಕೆ ತಂತ್ರಜ್ಞಾನ ಅಳವಡಿಸಿಕೊಳ್ಳುವಂಥದ್ದು, ಆ ನಂತರ ಅದನ್ನು ಮಾರುಕಟ್ಟೆ ಮಾಡ್ತಕ್ಕಂಥದ್ದು, ಈ ಎರಡರ ನಡುವೆ ಸಾಕಷ್ಟು ರೈತರಿಗೆ ಇವತ್ತು ಜ್ಞಾನದ ಕೊರತೆಯಿಂದ ಕೂಡ ಸಾಕಷ್ಟು ಸಮಸ್ಯೆ ಆಗ್ತದೆ. ಅದಕ್ಕೆ ಮೊದಲನೇದಾಗಿ ನಾವು ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ರೈತರು ತಮ್ಮ ಒಂದು ಸಮಸ್ಯೆಗಳನ್ನು, ತಾವು ಯಾವ ಬೆಳೆಯನ್ನು ಬೆಳೀತಾ ಇದ್ದಾರೆ, ಅಲ್ಲಿ ಯಾವ ತಾಂತ್ರಿಕತೆಯನ್ನು ನಾವು ಅಳವಡಿಸಿಕೊಳ್ಬೋದು, ಏನು ತೊಂದರೆ ಇದೆ, ಇವುಗಳನ್ನು ಪಟ್ಟಿ ಮಾಡಿಬಿಟ್ಟು ಅವುಗಳಿಗೆ ನಾವು ಯಾವ್ಯಾವ ಪ್ರದೇಶದಿಂದ, ಯಾವ್ಯಾವ ಆಫೀಸಿಂದ ಅಥವಾ ಯಾವ್ಯಾವ ವಿಶ್ವವಿದ್ಯಾಲಯದಿಂದ ಯಾವ ಕಡೆ ಹೋಗಿ ನಾವು ಅವುಗಳಿಗೆ ಪರಿಹಾರವನ್ನು ಪಡ್ಕೋಬೋದು, ರೇಷ್ಮೆಗೆಲ್ಲಿಗೆ ಹೋಗಬೇಕು, ತೋಟಗಾರಿಕೆಯಲ್ಲಿ ಹೋಗಬೇಕು, ಕೃಷಿ ಬಗ್ಗೆ ಎಲ್ಲಿಗೆ ಹೋಗಬೇಕು, ಸೋಯಾಬೀನ್ ಆದರೆ ಯಾರ ಹತ್ರ ಹೋಗಬೇಕು, ಜಾನುವಾರುಗಳ ಸಮಸ್ಯೆ ಆದಾಗ ಎಲ್ಲಿಗೆ ಹೋಗಬೇಕು, ನಮ್ಮ ಇರತಕ್ಕಂಥ ಒಂದು ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ನಾವು ಯಾವ ಮೂಲಗಳಿಂದ ಜ್ಞಾನವನ್ನು ಪಡ್ಕೋಬೇಕು ಅನ್ನುವಂಥದ್ದನ್ನು ಅವರು ಮಾಡಬೇಕು. ನಂತರ ಈ ಇಳುವರಿಯನ್ನು ನಾವು ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀವಿ, ಆ ಬೆಳೆಗಳ ಇಳುವರಿಯನ್ನು ಯಾವ ಥರನಾಗಿ ನಾವು ಹೆಚ್ಚಿಗೆ ಮಾಡ್ಕೋಬೋದು. ಈಗ ರೈತರಿಗೆ ನೀವು ಏನಾದರೂ ವೈಜ್ಞಾನಿಕವಾದಂಥ ಸಲಹೆ ನೀಡಲಿಕ್ಕೆ ಹೋದರೆ ಅವರು ಮೊದಲನೇದು ಹೇಳೋದೇ, ನಮ್ಮಲ್ಲಿ ಆಳಿನ ಸಮಸ್ಯೆ ಇದೆ, ಬೀಜದ ಕೊರತೆ ಇದೆ, ಆ ರೋಗ ಬರ್ತಾ ಇದೆ, ಈ ಕೀಟ ಬರ್ತಾ ಇದೆ ಅನ್ನುವಂಥದ್ದು ಅವರು ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ. ಅವುಗಳನ್ನು ನಾವು ಯಾವ ಥರ ಹತೋಟಿ ಮಾಡಬಹುದು, ಅವುಗಳನ್ನು ಯಾವ ಥರ ನಾವು ಈಗ ಆಳಿನ ಸಮಸ್ಯೆ ಇದ್ದಾಗ ಯಾವ ಥರ ಚಿಕ್ಕ ಚಿಕ್ಕ ಯಂತ್ರೋಪಕರಣಗಳನ್ನು ಉಪಯೋಗ ಮಾಡ್ಬೋದು, ಆ ನಂತರ ಸರಿಯಾದ ಕಾಲಕ್ಕೆ ಬಿತ್ತನೆ ಮಾಡಬೇಕಾದ್ರೆ ನಾವು ಯಾವ ಪದ್ಧತಿಗಳನ್ನು ಅಳವಡಿಸಬೇಕು, ಬೀಜೋಪಚಾರ ಯಾವ ಥರ ಮಾಡಬೇಕು. ಈಗ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದೆ. ಆ ಗೊಬ್ಬರಗಳ ಉಪಯೋಗ ನಿಜವಾಗಿಯೂ ಅವಶ್ಯಕತೆ ಇದೆಯೋ ಇಲ್ಲೋ, ನಮ್ಮ ಒಂದು ಈ ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ನಾವು ಈ ಬೀಜ ಗೊಬ್ಬರಗಳನ್ನು ಉಪಯೋಗ ಮಾಡಬೇಕು, ಹಾಗೆ ಯಾವ ಬೆಳೆಗಳು ನಮ್ಮ ಒಂದು ಮಣ್ಣಿಗೆ ಸೂಕ್ತ ಆಗ್ತವೆ, ಈ ಥರದ ವಿಚಾರಗಳನ್ನು ಅವರು ಮೊದಲು ಮನದಟ್ಟು ಮಾಡ್ಕೋಬೇಕು. ಆ ಬೆಳೆಗಳಲ್ಲೇ ಹೊಸ ಹೊಸ ತಳಿಗಳು ಯಾವ್ಯಾವ ಇದ್ದಾವೆ ಅವನ್ನು ತಿಳ್ಕೊಬೇಕು. ಬೇರೆ ಹೊಸ ಬೆಳೆಗಳಿಂದ ಬೆಳೆದ್ರೆ ಏನಾದರೂ ಹೆಚ್ಚಿನ ಲಾಭ ಬರ್ತಿದ್ರೆ ಆ ಕಡೆ ವಾಲಬೇಕು. ಅದ್ರ ಅಲ್ಲದೆ ಹೊಸ ಹೊಸ ತಾಂತ್ರಿಕ ಮಿಶ್ರ ಬೆಳೆ ಪದ್ಧತಿ ಇರ್ಬೋದು, ಅಥವಾ ಕುಡಿಚಿಟ್ಟು ಅಂತ ಒಂದು ಚಿಕ್ಕ ಚಿಕ್ಕ ಒಂದು ಬದಲಾವಣೆಗಳನ್ನ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಕಡಲೆಯಲ್ಲಿರ್ಬೋದು, ತೊಗರಿಯಲ್ಲಿರ್ಬೋದು, ಮತ್ತು ಬೇರೆ ಬೇರೆ ಬೆಳೆಗಳಲ್ಲಿ ಸಣ್ಣದೇ ಆದಂಥ ಒಂದು ಪದ್ಧತಿಯಿಂದ, ಕೃಷಿ ಪದ್ಧತಿಯಿಂದ ಅಗಾಧವಾದಂಥ ಪರಿಣಾಮವನ್ನು ಪಡ್ಕೊಳ್ಳಿಕ್ಕೆ ನಾವು ಸಾಧ್ಯತೆ ಇದೆ, ಅವುಗಳನ್ನು ಅಳವಡಿಸ್ಕೋಬೇಕು. ಇವಾಗ ಏನಾಗಿದೆ, ಎಲ್ಲ ಹೆಚ್ಚಾನ ರೈತರು ಈ ಬೆಳೆಗಳನ್ನು ಯಾವ ಥರ ಬೆಳಿಬೇಕು ಅನ್ನುವಂಥ ಮಾಹಿತಿ ಅವ್ರ ಹತ್ರ ಇದೆ. ಈಗ ನಾವು ಗೋಧಿಯನ್ನು ಬೆಳೆಯೋದ್ರ ಜೊತೆಗೆ ಯಾವ ಒಂದು ಗೋಧಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಇದೆ, ಗುಣಮಟ್ಟದ ಗೋಧಿಯನ್ನು ಬೆಳೆದು ಅದನ್ನು ನಾವು ರವಾ ಮಾಡಬೇಕು, ಏನು ಗೋಧಿ ಇಟ್ಟು ಮಾರಾಟ ಮಾಡಬೇಕು, ಮಾವಿನಕಾಯನ್ನು ಬೆಳೆದ್ರೆ ಮಾವಿನಕಾಯನ್ನು ಉಪ್ಪಿನಕಾಯಿ ಮಾಡಬೇಕು, ಮೌಲ್ಯವರ್ಧನೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಮಾಡಬೇಕು. ಸಾಧ್ಯ ಇದ್ದಲ್ಲಿ ಸಂಗ್ರಹಣೆಯನ್ನು ಮಾಡಬೇಕು. ಯಾವಾಗಲೂ ರೈತರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅಂತಂತಂದರೆ, ಬೆಳೆ ಬಂದ ತಕ್ಷಣವೇ ನಾವು ಮಾರಾಟ ಮಾಡೋದ್ರಿಂದ ಅಲ್ಲಿ ಬೆಳೆಗಳಲ್ಲಿ ಕಡಿತವಾಗಿ ರೈತರಿಗೆ ತೊಂದರೆ ಆಗ್ತಾ ಇದೆ. ನಮ್ಮ ಒಂದು ಈ ಅನಾಲಿಸಿಸ್ ಪ್ರಕಾರ ಸಾಕಷ್ಟು ಬದಲಾವಣೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ಕೂಡ ಆಗಿದ್ದರೂ ಕೂಡ ಶೇಖರಣೆ ಮಾಡಿ ನಾವು ಬೇರೆ ಸಮಯದಲ್ಲಿ ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಒಂದು ಬೆಲೆ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ತರನಾಗಿ ನಾವು ಬೆಳೆಗಳ ಇಳುವರಿ ಜಾಸ್ತಿ ಮಾಡ್ತಕ್ಕಂಥದ್ದು, ಖರ್ಚು ಕಡಿಮೆ ಮಾಡ್ತಕ್ಕಂಥದ್ದು, ಮತ್ತು ಮಾರುಕಟ್ಟೆ ಸರಿಯಾಗಿ ನೋಡ್ಕೋತಕ್ಕಂಥದ್ದು, ನಂತರ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಈ ತರನಾಗಿ ನಾವು ಆದಾಯವನ್ನು ಸ್ವಲ್ಪ ಮಟ್ಟಿಗೆ ದ್ವಿಗುಣ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಅವರೇ, ಮುಖ್ಯವಾಗಿ ಒಂದು ಆದಾಯ ದ್ವಿಗುಣಗೊಳ್ಬೇಕು ಅಂತಂದ್ರೆ ಗುಣಮಟ್ಟ ಒಂದು ಸುಧಾರಿಸಿರಬೇಕು, ಹಾಗೆಯೇ ಮೌಲ್ಯ ವರ್ಧನೆ ಆಗಬೇಕು. ಯಾಕಂದ್ರೆ ನೋಡಿದ ತಕ್ಷಣ ಇದಕ್ಕೆ ಬೆಲೆ ಜಾಸ್ತಿ ಮಾಡಬೇಕು ಅಂತ ಒಂದು ಖರೀದಾರರ ಮನಸ್ಸಿನಲ್ಲಿ ಬರಬೇಕು, ಇಷ್ಟು ಚೆನ್ನಾಗಿದೆ, ಇಷ್ಟು ಆರೋಗ್ಯದಾಯಕವಾಗಿದೆ ಅಂತ ಅವ್ರಿಗೆ ಅನಿಸ್ಬೇಕು. ಈ ವರ್ಷ ನಮ್ಮ ಕೃಷಿ ಮೇಳದಲ್ಲಿ ಒಬ್ಬ ರೈತರು ಗದಗ ಜಿಲ್ಲೆಯವರು 82,000 ರೂಪಾಯಿಗೆ ಒಂದು ಕ್ವಿಂಟಲ್ ಮೆಣಸಿನಕಾಯಿಯನ್ನು ಮಾರಿದ್ದಾರೆ ನೋಡ್ರಿ. ಅಂದ್ರೆ ಬೇರೆ ರೈತರದು 10,000-15,000 ಮಾರಾಟ ಆದ್ರೆ 82,000 ರೂಪಾಯಿಗೆ ಒಂದು ಕ್ವಿಂಟಲ್ ಮಾರಾಟ ಮಾಡಬೇಕು. ಗುಣಮಟ್ಟ ಅದನ್ನ ನೋಡಿದ್ರೆ ನಾವು ಮೆಣಸಿನಕಾಯಿ ತಗೋಬೇಕು ಅನ್ನುವಂತ ಮಟ್ಟಕ್ಕೆ ಆ ಕ್ವಾಲಿಟಿ ಇದ್ದ. ರೈತ ಬಾಂಧವರಲ್ಲಿ ಹೇಳೋಣ ಅಂದ್ರೆ ಗುಣಮಟ್ಟ ಕಾಯ್ಕೊಳ್ಬೇಕು. ಈ ಗುಣಮಟ್ಟ ಕಾಯ್ಕೊಳ್ಳೋದು ಬಹಳ ಮುಖ್ಯ. ಕೆಲವೊಂದು ಸಮಗ್ರ ಕೃಷಿಗೆ ಒತ್ತು ಕೊಟ್ಟಾಗ ಆ ಒಂದು ರೀಸೈಕಲ್ ಆಗ್ತದೆ ಅಲ್ಲಿ, ಈ ಹಸು ಸಾಕಣೆ ಆಗಲಿ, ಪಶು ಸಂಗೋಪನೆ ತಾವು ಹೇಳಿದಂಗೆ ಮೀನು ಸಾಕಾಣಿಕೆ ಆಗಲಿ, ಅಂದರೆ ಕೆಲವೊಂದು ಸಮಗ್ರ ಕೃಷಿಗೆ ಒಪ್ಪಿಕೊಡೋ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರು ಒಂದು ವಿಚಾರ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ಏನೇನು ಪ್ರಯತ್ನಗಳಾಗ್ತಾ ಇದೆ, ಅದಕ್ಕೆ ವಿಶ್ವವಿದ್ಯಾಲಯದ ಒಂದು ಹೇಗೆ ಅದು ಅವರಿಗೆ ಬೆನ್ನೆಲುಬಾಗಿ ನಿಂತಿದೆ? ರೈತರಿಗೆ ಏನು ಅಡ್ವೈಸ್ ಮಾಡ್ತೀವಿ ಅಂತಂದರೆ, ನಾವು ಬರೀ ಕೃಷಿ ಮೇಲೆ ಅವಲಂಬನೆ ಆಗಲಾರ್ದಾನೆ ವಿವಿಧ ಮೂಲಗಳಿಂದ ಆದಾಯ ಬರುವಂಗೆ ನಾವು ಮಾಡ್ಕೋಬೇಕು. ಉದಾಹರಣೆಗೆ ಜೇನು ಸಾಕಾಣಿಕೆ ಮಾಡಬೇಕು, ಆನಂತರ ಅಣಬೆ ಬೇಸಾಯ ಮಾಡಬಹುದು, ಆಡು ಕುರಿ ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬೇಕು, ಮೀನು ಸಾಕಾಣಿಕೆ ಮಾಡಬೇಕು, ರೇಷ್ಮೆ ಸಾಕಾಣಿಕೆ ಇವತ್ತು ಬಹಳಷ್ಟು ಹೆಚ್ಚಿನ ಪ್ರಾಮುಖ್ಯತೆ ಪಡಿತಾ ಇದೆ. ರೈತರು ಇವತ್ತು 1-2 ಎಕರೆಯಲ್ಲೇ ನಾವು 1,00,000 ರೂಪಾಯಿ ಪ್ರತಿ ತಿಂಗಳು ಆದಾಯ ಬರುವಂತ ಒಂದು ವ್ಯವಸ್ಥೆಯನ್ನು ರೇಷ್ಮೆಯಿಂದ ಮಾಡ್ಕೋಬಹುದು. ಮತ್ತೆ ಈ ಜೇನು ಸಾಕಾಣಿಕೆ ಮಾಡೋದ್ರಿಂದ ಜೇನಿನ ಒಂದು ಮಾರುಕಟ್ಟೆ ಜೊತೆಗೆ ನಮ್ಮ ಒಂದು ಬೆಳೆಗಳ ಇಳುವರಿ ಏನಾಗ್ತದೆ, 10-15% ಹೆಚ್ಚಿಗೆ ಆಗ್ತದೆ, ಪರಾಗಸ್ಪರ್ಶ ಜಾಸ್ತಿ ಆಗಿ. ಮತ್ತೆ ನಮ್ಮ ಒಂದು ಉಳಿಕೆಗಳನ್ನು ಉಪಯೋಗ ಮಾಡಿಕೊಂಡೇ ನಾವು ಈ ಅಣಬೆ ಬೇಸಾಯವನ್ನು ಮಾಡಬಹುದು. ಮತ್ತೆ ಕುರಿ ಮತ್ತು ಕಾಡು ಸಾಕಾಣಿಕೆ ಏನಿದೆ, ವರ್ಷದಲ್ಲೇ 2-3 ಸೈಕಲ್ ಬರೋದ್ರಿಂದ ಮತ್ತೆ ಹೆಚ್ಚಿನ ಒಂದು ಮರಿಗಳನ್ನು ಅವು ಹಾಕೋದ್ರಿಂದ ಒಂಥರ ATM ಆಗಿ ಅವು ಕೆಲಸ ಮಾಡ್ತವೆ ನೋಡಿ. ಮತ್ತೆ ಇವತ್ತು ಪ್ರತಿ ರೈತರ ಹತ್ರ ಕೃಷಿ ಹೊಂಡಗಳಿದೆ. ಧಾರವಾಡ ಒಂದೇ ಜಿಲ್ಲೆಯಲ್ಲಿ 10,000ಕ್ಕಿಂತನೂ ಹೆಚ್ಚಿನ ಒಂದು ಕೃಷಿ ಹೊಂಡಗಳಿದೆ ಖಂಡಿತವಾಗಿ. ಯಾಕಂದ್ರೆ ಕೃಷಿ ಹೊಂಡಗಳು ಇದ್ದಾಗಲೇ ನೀರಿನ ಒಂದು ಅಂತರ್ಜಲ ಮಟ್ಟ ಜಾಸ್ತಿ ಆಗಿದೆ. ಕೃಷಿ ಹೊಂಡಗಳನ್ನು ನಾವು ಉಪಯೋಗ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮೀನು ಸಾಕಾಣಿಕೆ ಏನಾದರೂ ಮಾಡಿದ್ದೆ ಆದರೆ ಇನ್ನೂ ಹೆಚ್ಚಿನ ಒಂದು ಬದಲಾವಣೆಯನ್ನು ರೈತರ ಒಂದು ಆದಾಯ ದ್ವಿಗುಣಗೊಳ್ಳಲಿಕ್ಕೆ ಸಾಧ್ಯತೆ. ಈಗ ನಾವೇನು ಇಷ್ಟು ಜನ ನಾವು ಸುಮಾರು 70,000-80,000 ಜನರ ಆದಾಯ ದ್ವಿಗುಣಗೊಂಡಿದೆ ಅಂತ ಇವರಿಗೆ ಏನು ಹೇಳಿದೆ, ಅದನ್ನು ನಾವು ಅನಾಲಿಸಿಸ್ ಮಾಡಲಾಗಿ ಕೃಷಿಕ್ಕಿಂತನೂ ತೋಟಗಾರಿಕೆ ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಯಾರು ರೈತರು ಮಾಡ್ತಾ ಇದ್ದಾರೋ ಅವ್ರದ್ದು ಹೆಚ್ಚಾಗಿ ಆದಾಯದ ಗುಣಗೊಂಡಿದ್ದು ನಮಗೆ ಕಂಡು ಬಂತು. ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವ್ರು ತಾವು ಹೇಳ್ತಾ ಇದ್ರೆ ಮೀನು ಸಾಕಾಣಿಕೆ ಅಂದ್ಕೊಳ್ಳೋ ನಾನು ನೆನಪಾತಂದ್ರೆ ಅಗ್ರಿಕಲ್ಚರ್ ವೇಸ್ಟ್ ಇರ್ತಲ್ಲ ಅದನ್ನ ಹೊಳ್ಳಿ ಮೀನುಗಳಿಗೆ ಆಹಾರ ಕೊಡ್ಬೋದು, ಮೀನುಗಳಿಗೆ ಕೊಡ್ಬೋದು, ಕೋಳಿಗೆ ಆಹಾರ ಕೊಡ್ಬೋದು, ಆಮೇಲೆ ಮತ್ತೆ ನೀರು ಬಿಡ್ಬೇಕಾದ್ರೆ ಪೌಷ್ಟಿಕವಾದ ನೀರು ನಿಮ್ಮ ಹೊಲಗಳಿಗೆ ಬರ್ತದೆ. ಪ್ರತಿ ಕೃಷಿ ವಿಜ್ಞಾನ ಕೇಂದ್ರಗಳಿಗೂ ಕೂಡ ನಾವು ಎಲ್ಲ ಜಿಲ್ಲೆಗಳಲ್ಲಿ ಸಮಗ್ರ ಕೃಷಿ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವೆಲ್ಲ ಇವತ್ತು ಏನಾಗಿದೆ ಎಲ್ಲ ರೈತರು ಯಾಕೆ ಖರ್ಚು ಜಾಸ್ತಿ ಆಗಿದೆ ಅಂತಂತಂದರೆ ಅವರ ಒಂದು ವೈಯಕ್ತಿಕ ಖರ್ಚನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ಕೃಷಿಗೆ ಬೇಕಾಗಂಥ ಒಂದು ಪರಿಕರಗಳನ್ನು ಹೊರಗಡೆಯಿಂದ ತರುವಂಥ ಒಂದು ಅಭ್ಯಾಸ ರೂಢಿಯಾಗಿಬಿಟ್ಟಿದೆ. ಪ್ರತಿಯೊಂದನ್ನು ಇವತ್ತು ನಮ್ಮ ರೈತರಿಗೆ ಏನು ರೂಢಿಯಾಗಿದೆ ಅಂದರೆ ಬೀಜವನ್ನು ಹಣ ಕೊಟ್ಟು ತಗೊಳ್ಕೊಂಬರುವಂಥದ್ದು, ಗೊಬ್ಬರವನ್ನು ಹಣ ಕೊಟ್ಟು ತಗೊಂಬಂಥದ್ದು, ಔಷಧಿಯನ್ನು ತಗೊಂಬರುವಂಥದ್ದು, ಇದನ್ನೆಲ್ಲನೂ ಬಿಟ್ಟು ತಮ್ಮದೇ ಗೊಬ್ಬರಗಳನ್ನು ತಯಾರು ಮಾಡ್ಕೊಳ್ಳೋದಂಥದ್ದು, ಬೀಜಗಳನ್ನು ಅದು ಎರೆಹುಳ ಗೊಬ್ಬರ ಉಪಯೋಗ ಮಾಡುವಂಥದ್ದು, ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು, ತಮ್ಮಲ್ಲೇ ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಬೆಳ್ಕೊಂಡು ಔಷಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಸೂಕ್ತವಾದಂಥ ತಳಿಗಳ ಬೀಜಗಳನ್ನು ಆಯ್ದು ತಾವೇ ಇಟ್ಟುಕೊಂಡು ಮುಂದಿನ ವರ್ಷ ಉಪಯೋಗ ಮಾಡ್ತಕ್ಕಂಥದ್ದು, ಈ ಪದ್ಧತಿಗಳನ್ನು ಅವರು ಅಳವಡಿಸಿಕೊಂಡಾಗ ಭಾಳಷ್ಟು ಇದು ಲಾಭದಾಯಕ. ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಅವರು ತುಂಬ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದಾರೆ. ಸಾಕಷ್ಟು ವಿಶ್ವವಿದ್ಯಾಲಯದ ತಾಂತ್ರಿಕತೆಗಳೇನಿದೆಯಲ್ಲ ಅವುಗಳ ಪರಿಪೂರ್ಣ ಲಾಭವನ್ನು ನಮ್ಮ ರೈತ ಬಾಂಧವನ್ನು ಪಡೀಲಿ ಅಂತ ಆಸೆ ಮಾಡ್ತಾ. ಇನ್ನೊಂದು ಮುಖ್ಯವಾಗಿರಿ, ಈಗ ಒಂದು ಈ ಸಹಜ ಕೃಷಿ ಅರಣ್ಯ ಕೃಷಿ ಅಂತೀವಿ ನಾವು, ಈ ಕರಾವಳಿ ಭಾಗದೊಳಗೆ ಅರಣ್ಯ ಕೃಷಿಗೆ ಹೆಚ್ಚು ಒತ್ತು ಕೊಡ್ಬೋದು, ತೇಗು ಬೆಳಿಬಹುದು, ಗಂಧದ ಕೂಡ ಬೆಳೆಯ ಅವಕಾಶ ಇದೆ, ಈಗ ರೆಡ್ ಸೆಂಟರ್ ಅಂತ ಬಂದಿದೆ, ಹೀಗೆ ಈ ತರ ಬೇರೆ ಬೇರೆ ವರಮಾನ ಮಾಡ್ಕೊಳ್ಳೋಕೆ. ನಾನು ಈ ತರದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ಪರಿಸರ ಏನು ವಿಭಾಗಗಳಿದಾವೆ, ಕೋಸ್ಟಲ್ ಅಂತೀವಿ, ಹೈ ರೈನ್ಫಾಲ್ ಏರಿಯಾ ಅಂತೀವಿ, ಆಮೇಲೆ ಟ್ರಾನ್ಸಿಷನಲ್ ಬೆಲ್ಟ್ ಅಂತೀವಿ, ಡ್ರೈಲ್ಯಾಂಡ್ ಪ್ರದೇಶ, ಬೇರೆ ಬೇರೆ ಪ್ರದೇಶದಲ್ಲಿ ನಾವು ಬೇರೆ ಬೇರೆ ತರಹದ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೋಬೇಕಾಗ್ತದೆ. ಅಲ್ಲಿ ಆಗ್ತಕ್ಕಂಥ ಮಳೆ ಪ್ರಮಾಣ, ಅಲ್ಲಿರ್ತಕ್ಕಂಥ ಒಂದು ಗುಡ್ಡಗಾಡುಗಳು, ಗಿಡಮರಗಳು, ಆಯಾ ಪ್ರದೇಶಕ್ಕೆ ಬೇರೆ ಬೇರೆ ತರಹದ ಒಂದು ಸಮಗ್ರ ಕೃಷಿ ಪದ್ಧತಿಗಳನ್ನು ನಾವು ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ. ಅಲ್ಲಿ ಬರ್ತಕ್ಕಂಥ ಬೆಳೆಗಳೇ ಬೇರೆ, ಅಲ್ಲಿ ಸ್ಪೈಸಸ್ ಜಾಸ್ತಿ ಇದೆ, ಆಮೇಲೆ ಹಲಸು ಇದೆ, ಆನಂತರ ಭತ್ತ ಇದೆ, ಅಡಿಕೆ ತೆಂಗು ಎಲ್ಲ ಬೆಳೆಗಳು ಬರ್ತಾ ಇದಾವೆ, ಪೆಪ್ಪರ್ ಬರ್ತಾ ಇದೆ. ಈ ತರದ ಬೆಳೆಗಳಲ್ಲೇ ನಾವು ಯಾವ ತರ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು, ಅಂತರ್ ಬೆಳೆಗಳನ್ನು ಬೆಳಿಬೇಕು. ಈ ಕೋಸ್ಟಲ್ ಪ್ರದೇಶ ಆಗಿರುವಂತಹ 50% ರೈತರು ಇವತ್ತು ತಮ್ಮ ಆದಾಯವನ್ನು ದ್ವಿಗುಣಗೊಳಿಸಿಕೊಂಡಿದ್ದಾರೆ. MSP ಅಂತ ನಾವೇನು ಹೇಳ್ತೀವಿ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಹೌದ್ರಿ, ಅದರಿಂದನೇ ಅರ್ಧ ಲಾಭ ಆಗಿಬಿಟ್ಟಿದೆ ರೈತರಿಗೆ, ಆದಾಯ ಅರ್ಧ ದ್ವಿಗುಣಗೊಂಡಿದ್ದೇ ಅದರಿಂದ ಆಗಿಬಿಟ್ಟಿದೆ. ಅಷ್ಟೊಂದು ಬದಲಾವಣೆ ಅದರಲ್ಲಿ ಕೂಡ ಆಗಿದೆ. ಅದರ ಜೊತೆಗೆ ಈಗೇನು ಅಲ್ಲಿ ಬೆಳೆತಕ್ಕಂಥ ಬೆಳೆಗಳಲ್ಲಿ ಆದಾಯ ಈಗ ಮಳೆ 2-3 ವರ್ಷ ಚೆನ್ನಾಗಿ ಆಗಿರೋದ್ರಿಂದ ಆ ಪ್ರದೇಶದವರಿಗೆ ಅನುಕೂಲ ಆಗಿದೆ, ಅದೇ ಈ ಬಯಲುಸೀಮೆ ಪ್ರದೇಶದವರಿಗೆ ಹೆಚ್ಚಿನ ಮಳೆ ಆಗಿರೋದ್ರಿಂದ ತೊಂದರೆ ಆಗಿದೆ. ಹೌದು, ಯಾಕಂದರೆ ಅಲ್ಲಿ ಎಷ್ಟು ಮಳೆ ಆಗಬೇಕಾಗಿತ್ತು ಆ ಮಳೆ ಪ್ರಮಾಣ ಅಲ್ಲಿ ಕಡಿಮೆ ಆಗಿತ್ತು, ಇವಾಗ ಅವ್ರಿಗೆ ಸರಿ ಹೋಗಿದೆ ಅವರ ಬೆಳೆಗಳಿಗೆ. ಅದೇ ನಮ್ಮ ಒಂದು ಬಯಲು ಸೀಮೆ ಪ್ರದೇಶದಲ್ಲಿ ಬೆಳೆತಕ್ಕಂಥ ಬೇರೆ ಬೇರೆ ಬೆಳೆಗಳಿಗೆ ಹೆಚ್ಚಿನ ಮಳೆ, ಗೋಂಜೋಳ, ಇಳುವರಿ ಕಡಿಮೆ ಆಗಿರ್ಬೋದು, ಅವೆಲ್ಲ ಮಳೆಗಳಿಗೆಲ್ಲ ಸಿಕ್ಕು ಹೆಚ್ಚಿನ ತೇವಾಂಶದಿಂದ ಸ್ವಲ್ಪ ಸಾಕಷ್ಟು ತೊಂದರೆ ಆಗಿದೆ. ಹತ್ತಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಬೆಳೆ ಬೆಳೆ ಬೆಳೆ ಹತ್ತಿ ಬಿಟ್ಟು ಭಾಳ ಸಣ್ಣ ಸಣ್ಣ ಬಂದ್ಬಿಟ್ಟವ್ರು, ಅಂದರೆ ಹೆಚ್ಚು ಇಳುವರಿ ಬರಲಿಕ್ಕೆ ಅವಕಾಶ ಇಲ್ಲ, ಅವಕಾಶ ಇಲ್ಲ. ಆ ನಿಟ್ಟಿನೊಳಗೆ ನಾವು ಈ ಪ್ರದೇಶಕ್ಕೆ ಅನುಗುಣವಾದಂಥ ಯಾವ್ಯಾವ ಬೆಳೆಗಳನ್ನು ಬೆಳಿಬೋದು, ಅಂತರ ಬೆಳೆಗಳು ಯಾವ್ದು ಬೆಳಿಬೋದು, ಯಾವ ಥರ ಅನ್ನುವಂಥದ್ದನ್ನು ಕೂಡ ನಾವು ಪಟ್ಟಿ ಮಾಡಿದ್ದೀವಿ. ಅದರ ಪ್ರಕಾರ ಅದನ್ನು ವಿಶ್ವವಿದ್ಯಾಲಯದ ಪಡ್ಕೊಂಡ್ಬಿಟ್ಟು ಅಳವಡಿಸ್ಕೊಳ್ಳಿಕ್ಕೆ ಬಹಳ ಸಂತೋಷ. ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಅವರೇ, ವಿಶ್ವವಿದ್ಯಾಲಯಗಳ ಜೊತೆಗೆ ನಮ್ಮ ರೈತ ಬಾಂಧವರು ಸತತ ಸಂಪರ್ಕದಲ್ಲಿರಬೇಕು. ಈ ಥರ ನಾವು ಮೊನ್ನೆ ಈಗ ಕಾರ್ಯಕ್ರಮ ಮಾಡ್ತೀವಿ, ಈಗ ನಾವು ಇವುಗಳನ್ನು ಕೇಳೋದ್ರ ಜೊತೆಗೆ ಫೋನಿನ ಕಾರ್ಯಕ್ರಮದಲ್ಲಿ ತಮ್ಮ ಸಂದೇಹಗಳನ್ನು ವಿಜ್ಞಾನಿಗಳ ಜೊತೆಗೆ ಮಾತಾಡಲಿ, ಅಂದರೆ ಪರಸ್ಪರ ಕುರಿತು ಬಗೆಹರಿಸಿಕೊಳ್ಬೇಕು, ಸಮಾಲೋಚನೆಯಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿತು. ಇದು ಮಾಡಲಿ ಕೃಷಿ ವಿಜ್ಞಾನಕ್ಕೆ, ಕೃಷಿ ಇಲಾಖೆಗೆ ಹೋಗ್ಬೋದು, ತೋಟಗಾರಿಕೆ ಇಲಾಖೆಗೆ ಹೋಗ್ಬೋದು, ಸಾಕಷ್ಟು ಯೋಜನೆಗಳು, ಈಗ ಸಾಕಷ್ಟು ರೈತ ಸಂಪರ್ಕ ಕೇಂದ್ರಗಳಿದೆ, ಸರ್ಕಾರದಿಂದನೂ ಸಹಾಯ ತೆಗೆದ್ಬೋದು. ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಅವರೇ, ಮುಖ್ಯವಾಗಿ ನಾವು ಆದಾಯ ದ್ವಿಗುಣಗೊಳಿಸಬೇಕು ಅಂತಂದಾಗ ಖರ್ಚು ಕಡಿಮೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ರೈತ ಇವತ್ತು ಖರ್ಚು ಕಮ್ಮಿ ಆಗಿಬಿಟ್ಟಾನ ರೀ, ಜಾಸ್ತಿ ಖರ್ಚು ಮಾಡ್ತಾರೆ ಅಂದ್ರೆ ಮೈ ಮುರಿದು ದುಡಿಯುವಂತ ಪ್ರವೃತ್ತಿ ಕಡಿಮೆ ಆಗಿದೆ, ಎಲ್ಲದಕ್ಕೂ ಆಳು, ಆಮೇಲೆ ಎಲ್ಲ ಹೊರಗಿನ ತೊಗೊಂಬರ್ತಾನ, ಹೊರಗಿನ ರಾಸಾಯನಿಕ ಗೊಬ್ಬರಗಳ ಬೇಕು. ಈ ತರ ಕೆಲವೊಂದಿಷ್ಟು ಮಾಡೋದ್ರಿಂದ ಅವ್ನಿಗೆ ಆದಾಯ ದ್ವಿಗುಣಗೊಳ್ಳಿಕ್ ಅವಕಾಶ ಇಲ್ಲಿ. ಕೊನೆಗೆ ರಾಸಿ ಆದ್ಮೇಲೆ ಅವ್ನಿಗೆ ಎಲ್ಲ ಖರ್ಚು ತೆಗೆದು ನೋಡಿದ್ರೆ 1,000-2,000 ಲಾಭ, ಇಲ್ಲಾಂದ್ರೆ ಅದು ಇಲ್ಲ. ಅಂತ ಒಂದು ಪರಿಸ್ಥಿತಿ ಸಿಕ್ಕೊಂಡಿದ್ದಕ್ಕೆ ನಿಧಾನಕ್ಕೆ ಹೊರಗೆ ಬರ್ತಾ ಇದ್ದಾರೆ. ಹೇಗೆ ಒಂದು ತಾಂತ್ರಿಕತೆ, ಏನು ವಿಶ್ವವಿದ್ಯಾಲಯ ಒಂದು ತಾಂತ್ರಿಕತೆಯನ್ನು ಹೆಂಗೆ ಉಪಯೋಗ ಮಾಡ್ಕೊಳ್ಬೇಕು? ಯಾರ ಮನೆಯಲ್ಲಿ ಒಂದು ಮಧ್ಯಮ ಮಟ್ಟದ ಗಾತ್ರದ ಒಂದು ಏನು ಹೊಲಗಳಿದಾವೆ, ಲಗತ್ತೆಗಳಿದಾವೆ, ಮನೆಯಲ್ಲಿ ಸಾಕಷ್ಟು ಜನರಿದ್ದಾರೆ, ನೀರಾವರಿ ಇದೆ, ಅವರು ಒಳ್ಳೆಯ ಒಂದು ಕೃಷಿಯನ್ನು ಮಾಡಿ ಲಾಭದಾಯಕವಾಗಿ ಮುಂದೆ ಹೋಗ್ತಾ ಇದ್ದಾರೆ. ಅದೇ ರೀತಿ ದೊಡ್ಡ ರೈತರಿಗೆ ಇವತ್ತು ಆಳಿನ ಸಮಸ್ಯೆ ಬಹಳಷ್ಟು ಆಗ್ತಾ ಇದೆ, ಕೂಲಿಕಾರರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಆನಂತರ ಪದೇ ಪದೇ 2-3 ವರ್ಷದಿಂದ ಸಾಕಷ್ಟು ಹೆಚ್ಚಿನ ಮಳೆಯಾಗಿ ಕಳೆ ನಿಯಂತ್ರಣ ಮಾಡುವಂಥದ್ದು ತುಂಬ ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ಕೀಟ ಮತ್ತು ರೋಗದ ಹಾವಳಿ ಸಾಕಷ್ಟು ತೊಂದರೆ ಮಾಡ್ತಾ ಇದೆ. ರೈತರು ಈ ಬೆಳೆಗಳನ್ನು ಆಯ್ಕೆ ಮಾಡುವಾಗಲೇ ಅದಕ್ಕೆ ನಿರೋಧಕ ತಳಿಗಳನ್ನು ಉಪಯೋಗ ಮಾಡುವಂಥದ್ದು, ಕೀಟಗಳಿಗೆ ಆಗಲಿ ರೋಗಗಳಿಗೆ ಆಗಲಿ ನಿರೋಧಕ ತಳಿಗಳನ್ನು ಉಪಯೋಗ ಮಾಡಬೇಕು. ಕಳೆಗಳ ನಿಯಂತ್ರಣಕ್ಕಾಗಿಯೇ ನಾವು ಇವತ್ತು ಕಳೆನಾಶಕಗಳಿದ್ದಾವೆ, ಮೆಕನೈಸೇಷನ್ ಮಾಡಬೇಕು, ಅದು ಭಾಳ ಇಂಪಾರ್ಟೆಂಟ್ ಇದೆ. ಇವತ್ತು ಆಳುಗಳ ತೊಂದರೆ ಎಷ್ಟೊಂದಿದೆ ಅಂತಂದರೆ, ಅಡಿಕೆ ಹಾರ್ವೆಸ್ಟ್ ಮಾಡಲಿಕ್ಕೆ ಕೂಡ ಇವತ್ತು ಮಷಿನ್ ಬಂದಿದೆ, ಗಿಡ ಮೇಲೆ ಹತ್ತಿ ಬಿಟ್ಟು ಹರಿಯುವಂಥ ಒಂದು ಮಷಿನ್ ಇದ್ದಾವೆ. ಹೌದು, ಶೇಂಗಾ ಹಾರ್ವೆಸ್ಟ್ ಮಾಡಲಿಕ್ಕೆ ಮಷಿನ್ ಇದೆ. ಯಾವುದೇ ಕೆಲಸ ಮಾಡಲಿಕ್ಕೆ ಕೂಡ ಇವತ್ತು ಮಷಿನ್ಗಳ ಲಭ್ಯತೆ ಇದೆ. ಅವುಗಳನ್ನು ನಾವು ಸಮಗ್ರವಾಗಿ ಉಪಯೋಗ ಮಾಡುವಂಥದ್ದಾಗಬೇಕು. ಉಳ್ಳಾಗಡ್ಡಿ ಹಚ್ಚಲಿಕ್ಕೆ ಮಷಿನ್ ಇವತ್ತು ನಾವು ರೈತರಿಗೆ ತೋರಿಸ್ಕೊಟ್ಟಿದ್ದೀವಿ, ಅವುಗಳನ್ನು ತಾವು ಉಪಯೋಗ ಮಾಡಬೇಕು. ಮತ್ತು ತಾವು ಆಗಲೇ ಹೇಳಿದಂಗೆ ಈ ಗೊಬ್ಬರಗಳನ್ನು ತಮ್ಮದೇ ಆದಂಥದ್ದು ತಾವು ತಯಾರು ಮಾಡಬೇಕು. ಬಯೋ ಫರ್ಟಿಲೈಸರ್ ಉಪಯೋಗ ಮಾಡುವಂಥದ್ದು ಕಡಿಮೆ ಖರ್ಚಿನಲ್ಲಿ. ಆನಂತರ ಕಾಂಪೋಸ್ಟ್ ಕಲ್ಚರನ್ನು ಉಪಯೋಗ ಮಾಡಿ ತಮ್ಮ ಏನು ಪಳಿವಳಿಕೆಗಳಿದ್ದಾವೆ ಅವುಗಳನ್ನು ಕಾಂಪೋಸ್ಟ್ ಮಾಡಿ ಗೊಬ್ಬರ ಮಾಡಿ ತಯಾರು ಉಪಯೋಗ ಮಾಡುವಂಥದ್ದು. ಆಮೇಲೆ ಯೂರಿಯಾ ಬದಲಿ ನಾನು ಯೂರಿಯಾ ಕಾಂಪೋಸ್ಟ್, ಹಾಂ, ವರ್ಮಿ ಕಾಂಪೋಸ್ಟ್ ಅನ್ನು ನಾವು ತಯಾರು ಮಾಡೋದ್ರಿಂದ ನಮ್ಮಲ್ಲೇ ಒಂದು ಫ್ಯಾಕ್ಟ್ರಿ ಹಾಕಿದಂಗೆ, ಆ ಫ್ಯಾಕ್ಟ್ರಿಯಿಂದನೇ ನಾವು ಸಾಕಷ್ಟು ಒಳ ಗೊಬ್ಬರಗಳನ್ನು ತಮ್ಮ ಹೊಲಕ್ಕೆ ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇದೆ. ತಾವೀಗ ಹೇಳಿದಂಗೆ ಈ ನ್ಯಾನೋ ಗೊಬ್ಬರಗಳನ್ನು ನ್ಯಾನೋ ಫರ್ಟಿಲೈಸರ್ ಯಾಕೆ ಉಪಯೋಗ ಮಾಡಬೇಕು ಅಂತಂದ್ರೆ, ನಾವು ಹೆಚ್ಚಿನ ಒಂದು ಬೆಳೆಗಳಿಗೆ ಗೊಬ್ಬರಗಳನ್ನು ಉಪಯೋಗ ಮಾಡುವ ಬದಲಿ 1 kg ಯೂರಿಯಾ ಬದಲಿ 1.5 liter ನಾವು ನ್ಯಾನೋ ಯೂರಿಯಾಗಳನ್ನ ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ವಿಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಸಿಂಪರಣೆ ಮಾಡಿನೂ ಕೂಡ ಯೂರಿಯಾದ ಉಪಯೋಗ ಕಡಿಮೆ ಮಾಡಬಹುದು. ಮತ್ತೆ ಕೆಲವೊಂದಿಷ್ಟು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಇದಾವೆ, ಹತ್ತಿ ಇರಬಹುದು, ಬಿಟಿ ಹತ್ತಿ ಒಂದು ಕ್ರಾಂತಿನೇ ಮಾಡಿದೆ. ಇವತ್ತು ಸಾಕಷ್ಟು ರೈತರು 2 quintal ಒಂದು 3 quintal ಬರುವಂತ ಒಂದು ಹತ್ತಿ ಇವತ್ತು 20 quintal ವರೆಗೂ ಬೆಳೆಯುವಂತ ಒಂದು ಇದು ಬಂದಿದೆ. ಇನ್ನೂ ಹಲವಾರು ಬೆಳೆಗಳು ಆ ತರದ್ದು ಬರ್ತಾ ಇದಾವೆ. ಅವುಗಳನ್ನು ಅಳವಡಿಸಿಕೊಂಡು ನಾವು ಖರ್ಚು ಕಡಿಮೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೇ, ಅಂದರೆ ತುಂಬ ವಿಸ್ತೃತವಾಗಿ ಮಾಹಿತಿ ಕೊಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಆಗಿರುವಂಥ ತಾಂತ್ರಿಕತೆ ಅಭಿವೃದ್ಧಿ ಆಗಲಿ, ಹೊಸ ಹೊಸ ತಳಿಗಳ ಒಂದು ಅಭಿವೃದ್ಧಿ, ಇದ್ರ ಬಗ್ಗೆ ನಮ್ಮ ರೈತ ಬಾಂಧವರು ತುಂಬ ಹೆಚ್ಚು ಮಾಹಿತಿ ಮಾಡಿಕೊಳ್ಬೇಕು. ಮುಖ್ಯವಾಗಿ ಏನಿದೆಯಲ್ಲ ಹೊರಗಿನ ಒಂದು ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ವಿಚಾರ ಮಾಡಬೇಕು. ತಾವು ಹೇಳಿದಂಗೆ ಬಯೋ ಫರ್ಟಿಲೈಸರ್ ಆಗಲಿ ಅಥವಾ ಕಾಂಪೋಸ್ಟನ್ನು ತಯಾರು ಮಾಡೋದಾಗಲಿ, ಅಂದರೆ ಮುಖ್ಯವಾಗಿ ಅದಕ್ಕೆ ಯಾಂತ್ರೀಕರಣ ಬೇಡ ಅಂತ ಹೇಳೋಂಗಿಲ್ಲ. ಯಾವಾಗಲೂ ಕೂಡ ಟ್ರ್ಯಾಕ್ಟರಿಂದನೇ ನಾವು ಉಳಿಗೆ ಮಾಡ್ತೇವೆ. ಹೇಗೆ ನಮ್ಮ ಹಸುಗಳನ್ನು ಉಪಯೋಗ ಮಾಡಿ. ಅದೇ ಇವತ್ತು ಏನಾಗಿದೆ, ಮಳೆ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಟ್ರ್ಯಾಕ್ಟರ್ನ ಉಪಯೋಗ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಬಿತ್ತನೆ ಆಗಲಿ ಮತ್ತೊಂದಾಗಲಿ ತಡ ಆಗಿಬಿಡ್ತದೆ. ಅವಾಗ ರೈತರಿಗೆ ತುಂಬ ತೊಂದರೆ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ತಂತ್ರಜ್ಞಾನಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಈಗ ಸೋಯಾಬೀನಲ್ಲಿ ರೇಜರ್ ಬೆಡ್ ಪ್ಲಾಂಟಿಂಗ್ ಇರ್ಬೋದು, ಅಥವಾ ಈ ಭತ್ತದಲ್ಲಿ ಶ್ರೀ ಮೆಥಡ್ ಅನ್ನುವಂಥದ್ದು ಇರ್ಬೋದು, ಮತ್ತು ಈ ತೊಗರಿಯಲ್ಲಿ ನಾವು ಈಗ ಸಸಿಗಳನ್ನು ಮಾಡಿ ನಾಟಿ ಮಾಡುವಂಥದ್ದು ಇರ್ಬೋದು, ಆನಂತರ ಈ ಶುಗರ್ಕೇನಲ್ಲಿ ಸೀಡ್ಲಿಂಗ್ಸ್ಗಳನ್ನು ತಯಾರು ಮಾಡಿ ಪ್ಲಾಂಟಿಂಗ್ ಮಾಡುವಂಥದ್ದು ಇರ್ಬೋದು. ಅದೇ ಥರನಾಗಿ ನಾವು ಈಗ ಆನಿಯನ್ ಉಳ್ಳಾಗಡ್ಡಿಯನ್ನು ನಾವು ನೀರಾವರಿಯಲ್ಲಿ ಬೆಳೆದು ರೇಜ್ಡ್ ಬೆಡ್ ಮಾಡಿ ಬೆಳೆಯೋದ್ರಿಂದ ಈ ತಿರುಗುಣ ರೋಗನ ಹತೋಟಿ ಮಾಡ್ಬೋದು. ಮತ್ತು ಮೆಣಸಿನಕಾಯಲ್ಲಿ ಕೂಡ ಈ ಮುರುಡ ಅನ್ನುವಂಥ ಒಂದು ಏನು ರೋಗ ಬರ್ತದೆ ಅದಕ್ಕೆ ನಿರೋಧಕ ತಳಿಗಳನ್ನು ಕೂಡ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅದನ್ನು ಸಾಕಷ್ಟು ಕಂಪ್ನಿಗಳು ಕೂಡ ಉಪಯೋಗ ಮಾಡ್ತಾ ಇದ್ದಾರೆ, ಆ ಥರದ ಬೀಜಗಳನ್ನು ಉಪಯೋಗ ಮಾಡ್ತಕ್ಕಂಥದ್ದು. ಆಮೇಲೆ ಸ್ಮಾಲ್ ಸ್ಕೇಲ್ ಹ್ಯಾಚರೀಸ್, ಈಗ ಕೋಳಿಗಳ ಸಾಕಾಣಿಕೆ ಮಾಡ್ಬೇಕಂದ್ರೆ ದೊಡ್ಡ ಥರ ಸಾಕಾಣಿಕೆ ಮಾಡ್ಬೇಕಂತೇನಿಲ್ಲ. ರೈತರೇ ಒಂದು ಸ್ತ್ರೀಶಕ್ತಿ ಗುಂಪುಗಳಿರ್ಬೋದು, FPOಗಳಿರ್ಬೋದು, ಸ್ಮಾಲ್ ಸ್ಕೇಲ್ ಹ್ಯಾಚರೀಸ್ಗಳನ್ನು ಮಾಡಿ ರೈತರಿಗೆ ಚಿಕಿತ್ಸೆಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಬೋದು. ಇವತ್ತು ರೈತರು ಫಾರೆಸ್ಟ್ ಕ್ರಾಪ್ಗಳಿಂದ ಅರಣ್ಯದ ಬೆಳೆಗಳಿಂದನೂ ಆದಾಯ ಪಡ್ಕೋಬೇಕು ಅನ್ನುವಂಥ ಒಂದು ಯೋಜನೆ ಚಿಂತನೆ ರೈತರಲ್ಲಿ ಕಡಿಮೆ ಇದೆ. ಹೌದು, 1 acreಯಲ್ಲಿ ಬರುವಂಥ ಒಂದು ಆದಾಯ ಒಂದೇ ಒಂದು ನೀವು ಟೀಕ್ ಪ್ಲಾಂಟ್ ಹಾಕಿದ್ರು ಕೂಡ ಬರ್ತದೆ. ಆ ಥರದ ಚಿಂತನೆಯನ್ನು ರೈತರು ಮಾಡಿ ಬದುವಿನಲ್ಲಿ ಸಾಕಷ್ಟು ಆದಾಯ ಗಳಿಸುವಂಥ ಒಂದು ವ್ಯವಸ್ಥೆ ಮಾಡ್ಕೋಬೋದು. ಕಾಯಿಪಲ್ಲೆ ಬದುವಿನಲ್ಲಿ ಕೆಲವೊಂದಿಷ್ಟು ಹಿಂಗೆ ಮಾಡಿದ್ರೆ ನೀರಿನ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ. ಅದರ ಜೊತೆಗೆ ನಾವು ಈ ಬದುವಿನಲ್ಲಿ ಬೆಳೀತಕ್ಕಂಥ ಕುಂಬಳಕಾಯಿ ಇರ್ಬೋದು, ಮತ್ತೊಂದಿರ್ಬೋದು, ಈ ಥರದ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಬದುವಿನಲ್ಲೂ ಬೆಳೆಗಳನ್ನು ಬೆಳೆಸ್ಬೋದು ಅನ್ನುವಂಥದ್ದನ್ನು ಕಲಿಬೇಕು. ಆದಾಯವನ್ನು ಆ ಅರಣ್ಯದಿಂದನೂ ಕೂಡ ನಾವು ಗಳಿಸ್ಬೋದು. ಸ್ಯಾಂಡಲ್ವುಡ್ ಇರ್ಬೋದು, ಆಮೇಲೆ ರೆಡ್ ಸ್ಯಾಂಡಲ್ ಇರ್ಬೋದು, ಟೀಕ್ ಇರ್ಬೋದು, ಇನ್ನು ಹಲವಾರು ಮೆಡಿಸಿನಲ್ ಪ್ಲಾಂಟ್ಸ್ ಕೂಡ ನಾವು ಬದುವಿನ ಮೇಲೆ ಬೆಳೀಲಿಕ್ಕೆ. ಡಾಕ್ಟರ್ ಶ್ರೀಪಾದ್ ಕುಲಕರ್ಣಿ ಅವರೇ, ಒಂದು ಕೃಷಿಯನ್ನ ಒಂದು ಉದ್ಯಮವನ್ನಾಗಿ ನಾವು ನೋಡಬೇಕು, ಎಲ್ಲಿ ಲಾಭ ಇರುತ್ತೆ? ಯಾಕಂದ್ರೆ ಒಂದಿಲ್ಲ ಒಂದು ದಿವಸ ಈ ಥರ ನಾವು ಸಮಗ್ರ ಕೃಷಿಗೆ ನಾವು ನಮ್ಮನ್ನು ಅಳವಡಿಸ್ಕೊಂಡು ಬಿಟ್ರೆ ಇವತ್ತು ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಇಳುವರಿ ಇರ್ತದೆ, ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಒಂದು ಸಂಪನ್ಮೂಲ ಸಿಗ್ತದೆ. ಅದಕ್ಕೆ ನಮ್ಮ ರೈತ ಬಾಂಧವರು ಹೆಚ್ಚು ಲಕ್ಷ್ಯ ವಹಿಸಬೇಕು. ಮತ್ತು ಮಾರ್ಕೆಟಿಂಗ್ ಏನಿದೆಲ್ಲ, ಮಾರಾಟ ಮಾಡೋದನ್ನು ಒಂದು ಕಲೆ. ಹೌದು, ಅದನ್ನು ಯಾಕಂದ್ರೆ ಎಷ್ಟೋ ಜನ ಇವತ್ತು ರೈತ ಬಾಂಧವರು ಮಾರುಕಟ್ಟೆ ಒಂದು ಕಲೆಯನ್ನು ಕಲ್ಕೊಂಡಿಲ್ಲ, ಅವರು ಖರೀದಾರ ಕೈಯಲ್ಲಿ ಆಮೇಲೆ ಏಜೆಂಟ್ಸ್ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದರಿಂದ ಹೇಗೆ ಈ APMC ಒಂದು ಸದುಪಯೋಗ ಮಾಡಬೇಕು? ಒಳ್ಳೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ಏನು ಬೆಳೆಕಾಳುಗಳಿಗೆ ಮಾರುಕಟ್ಟೆ ಇದೆ APMC ತರ, ಅದನ್ನು ನಾವು ರೈತರು ಇವತ್ತು ಭಾಳ ಚೆನ್ನಾಗಿ ಮಾಡುವಂಥ ಒಂದು ಅವಶ್ಯಕತೆ ಹಿಂದೆಂದಿಗಿಂತಲೂ ಜಾಸ್ತಿ ಇದೆ. ಒಂದು ಉದಾಹರಣೆ ಕೊಡಬೇಕಂದ್ರೆ, ರೈತರು ಇವತ್ತು ಎಷ್ಟೊಂದು ಆನ್ಲೈನ್ ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ಭಾಗವಹಿಸಲಿಕ್ಕೆ ಸಾಧ್ಯತೆ ಇದೆ. ಯಾವ ಒಂದು ಕಂಪನಿಗಳು ಬೈಬ್ಯಾಕ್ಗಳನ್ನು ಮಾಡ್ಕೊಳ್ಳಿಕ್ಕೆ ತಯಾರಿದ್ದಾವೆ ಅಂಥವ್ರು ಕೂಡ ಜೊತೆಗೆ, ಈಗ ನಮ್ಮ ಪೊಟ್ಯಾಟೊ ಬೆಳೆಯುವಂಥ ರೈತರು ಚಿಪ್ಸ್ ಏನು ಮಾಡ್ತಾವೆ ಆ ಕಂಪನಿಗಳ ಜೊತೆಗೆ ಮೂವ್ ಮಾಡ್ಕೋಬಹುದು. ಮೆಡಿಸಿನ ಬೆಳೆಗಳನ್ನು ಬೆಳೆಯುವಂಥವ್ರು ತೊಂದಿರ್ಬೋದು, ಆ ಥರದ ಕಂಪನಿ ಜೊತೆಗೆ ನಾವು ಟೈಪ್ ಮಾಡ್ಕೋಬೇಕು. ಅಂದಾಗ ಮಾತ್ರ ನಾವು ಹೆಚ್ಚಿನ ಒಂದು ಮಾರುಕಟ್ಟೆ ಮಾಡಲಿಕ್ಕೆ ಸಾಧ್ಯ. ಆನ್ಲೈನಲ್ಲಿ ಕೃಷಿ ಬಂಡಿ ಅಂತಿದೆ, ಸೋ ಮೆನಿ ಆನ್ಲೈನಲ್ಲಿ ಇವತ್ತು ಆ್ಯಪ್ಸ್ ಇದಾವೆ, ಅವುಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು. ಕೃಷಿ ಮಾರುಕಟ್ಟೆ ಇಲಾಖೆಯಿಂದ ಕೂಡ ಸಾಕಷ್ಟು ಆನ್ಲೈನ್ ಮಾರ್ಕೆಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ ನಮಗೆ ಹೆಚ್ಚಿನ ಲಾಭ ಆಗ್ತದೆ ಅನ್ನುವಂಥದ್ದನ್ನು ರೈತರು ತಿಳ್ಕೋಬಹುದು. ಇದು ಅಲ್ಲದೆ ಒಂದು ಉದಾಹರಣೆ ಹೇಳಬೇಕಂದ್ರೆ, ಮಾರುಕಟ್ಟೆಯಲ್ಲಿ ಯಾವ ತರಹದ ಪ್ರಾಡಕ್ಟ್ಗಳಿಗೆ ಬೇಡಿಕೆ ಇದೆ ಅನ್ನುವಂಥದ್ದನ್ನು ಗಮನಿಸಿ ಅದನ್ನು ನಾವು ಬೆಳೆಯಬೇಕು. ಮಾರುಕಟ್ಟೆಗೆ ಅನುಸಾರವಾಗಿ ನಾವು ಅಡ್ಜಸ್ಟ್ ಆಗಬೇಕು ಹೊರತಾಗಿ ನಾವು ಬೆಳೆದಂತಹ ಬೆಳೆಗಳಿಗೆ ಮಾರುಕಟ್ಟೆ ಅಡ್ಜಸ್ಟ್ ಆಗಲ್ಲ ಖಂಡಿತವಾಗಿ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಬ್ರು ಇಟ್ನಾಳ ಮಾಲಿಂಗಪ್ಪ ಇಟ್ನಾಳ ಅಂತ ಬಿಟ್ಟು ತೀರದಾಳ ಅಂತ ಇದ್ದಾರೆ. ಬೆಲ್ಲವನ್ನ ಸಾಮಾನ್ಯವಾಗಿ ಎಲ್ಲಾ ರೈತರು 80 ರೂಪಾಯಿ 50 ರೂಪಾಯಿ ಈ ತರ ಬೆಳೆಗೆ ಬೆಳೀತಾರೆ. ಅವರು ಸುಮಾರು 10-15 ಟೈಪ್ ಬೇರೆ ಬೇರೆ ಬೆಲ್ಲದ ಒಂದು 5 ಗ್ರಾಮಿನ ಒಂದು ಕ್ಯೂಬ್ಸ್ಗಳನ್ನು ತಯಾರು ಮಾಡ್ತಾರೆ. ವೆನಿಲ್ಲಾ ಜಾಗರಿ, ಪೆಪ್ಪರ್ ಜಾಗರಿ, ಚಾಕ್ಲೇಟ್ ಜಾಗರಿ, ಅನಂತರ ಜಿಂಜರ್ ಜಾಗರಿ, ಈ ತರ 10-15 ಹಲವಾರು ತರಹದ ಬೇರೆ ಬೇರೆ ಕ್ಯೂಬ್ಸ್ಗಳನ್ನು ತಯಾರು ಮಾಡಿ 600-900 ವರೆಗಿನ ಪ್ರತಿ ಕೆಜಿಗೆ ಅವರು ದೊಡ್ಡ ದೊಡ್ಡ ಮಾರುಕಟ್ಟೆ ಮಾರಾಟ ಮಾಡ್ತಾರೆ. MBA ಮಾಡಿದಂತ ರೈತರನ್ನ, ಊರುಗಳನ್ನ, ಪದವೀಧರನ್ನ ಮಾರುಕಟ್ಟೆ ಮಾಡ್ಕೊಳಕ್ ಅವ್ರು ಇಟ್ಟಿದ್ದಾರೆ ನೋಡ್ರಿ. ಈಗ ಅಲ್ಲ, ದುಗುಣ ಅಷ್ಟೇ ಅಲ್ಲ, 100-100 ಪಟ್ಟು ಆಗುವಂತ ಅವಕಾಶ ಇದೆ. ಅದು ಅಲ್ಲದೆ ಸಾಕಷ್ಟು ರೈತರು ನಮ್ಮ ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಬೆಳಗಾವದಿಂದ ಹೂಗಳನ್ನ ಬೇರೆ ದೇಶಕ್ಕೆ ಕಳಿಸುವಂತ ರೈತರು ಸಾಕಷ್ಟು ಆನ್ಲೈನ್ ಮಾರ್ಕೆಟಿಂಗ್. ಹೌದು. ಆ ತರದ ಒಂದು ಜ್ಞಾನವನ್ನು ಕೂಡ ರೈತರು ಇವತ್ತು ಆನ್ಲೈನ್ ಮಾರ್ಕೆಟ್ ಮಾಡ್ಕೊಳ್ಳುವಂತ ಜ್ಞಾನವನ್ನು ಸಂಪಾದಿಸಬೇಕು. ಶ್ರೀಪಾದ್ ಕುಲಕರ್ಣಿ ಅವರೇ, ತಾವು ಹೇಳ್ತಾ ಇರಬೇಕಿದ್ರೆ ಒಂದು ವೈಚಾರಿಕ ಕ್ರಾಂತಿ ಆಗ್ಬೇಕು ಅಂತೀರಿ. ವಿಶ್ವವಿದ್ಯಾಲಯ ಆ ನಿಟ್ಟಿನೊಳಗೆ ಸಾಕಷ್ಟು ನೆರವು ನೀಡಲಿಕ್ಕೆ ತಯಾರದ. ಇವತ್ತು ನಾವು ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನೊಳಗೆ ತಂತ್ರಜ್ಞಾನಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ ಸಮಗ್ರ ಕೃಷಿ ಎಷ್ಟು ಅನುಕೂಲ ಇದೆ ಅಂತಲೂ ಹೇಳಿದ್ರಿ. ಈಗ ಸರ್ಕಾರದಿಂದ ಏನೇನು ಅನುಕೂಲಗಳಿದೆ, ಏನೇನು ಒಂದು ಬೆಂಬಲ ನಮಗೆ ಸಿಗುತ್ತೆ ರೈತ ಬಾಂಧವರನ್ನು ಗಮನಿಸಬಹುದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ? ಇವಾಗ ನಾವು ಏನು ಅನಲೈಸಿಸ್ ಮಾಡಿದೀವಿ ಅಂತ ಹೇಳಿದ್ವಲ್ಲ, ಈ ಏನು ಆದಾಯ ದ್ವಿಗುಣಗೊಂಡಂತ ರೈತರ ಒಂದು ಇವುಗಳನ್ನು ನಾವು ಅನಲೈಸಿಸ್ ಮಾಡಲಾಗಿ ಸುಮಾರು 30-50% ಆದಾಯ ಹೆಚ್ಚಳವಾಗಿದ್ದು ನಮ್ಮ ಒಂದು MSP ಇಂದ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ. ಕೆಲವೊಂದಿಷ್ಟು ಬೆಳೆಗಳಲ್ಲಿ 50%ಗಿಂತಲೂ ಹೆಚ್ಚಿನ ಒಂದು MSP ರೇಟ್ ಬದಲಾವಣೆ ಆಗಿದೆ ಅಲ್ಲಿ ಆಯ್ತು. ನಂತರ ವ್ಯಾಲ್ಯೂಯೇಡಿಷನ್ ಅಂತ ನಾವು ಮಾಡಬೇಕು ಅಂತ ನಾವೇನು ರೈತರಿಗೆ ಈವರೆಗೆ ಹೇಳಿದ್ವಿ, ವ್ಯಾಲ್ಯೂಯೇಡಿಷನ್ ಮಾಡಲಿಕ್ಕೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡಲಿಕ್ಕೆ ಸಾಕಷ್ಟು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರದಿಂದ ಕೆಲವೊಂದಿಷ್ಟು ಅನುಕೂಲತೆಗಳಿದ್ದಾವೆ. ಏನು ಅಂತಂತಂದ್ರೆ, ಈ ತಮ್ಮದೇ ಆದಂತಹ ಒಂದು ಪ್ರೊಡಕ್ಷನ್ ಯೂನಿಟ್ ಹಾಕುವಂತದ್ದು ರೈತರ ಉತ್ಪಾದನಾ ಕೇಂದ್ರಗಳಿಗೆ ಸಾಕಷ್ಟು ಸಹಕಾರ ಇದೆ. ಸುಮಾರು 10,000 FPOಗಳನ್ನ ನಾವು ಈ ಒಂದು ದೇಶದಲ್ಲಿ ಮಾಡಬೇಕು ಅನ್ನುವಂತ ಒಂದು ಯೋಜನೆ ಇದೆ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರೊಡಕ್ಟ್ ಅನ್ನುವಂತ ಒಂದು ಯೋಜನೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ, ಉದಾಹರಣೆ ಹೇಳಬೇಕಂದ್ರೆ ಧಾರವಾಡ ಜಿಲ್ಲೆಗೆ ಮಾವು ಇರ್ಬೋದು, ಹಾವೇರಿ ಜಿಲ್ಲೆಗೆ ಮಾವಿದೆ, ಬೆಳಗಾವಿ ಜಿಲ್ಲೆಗೆ ಬೆಲ್ಲ ಇದೆ, ಈ ತರ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಪ್ರೊಡಕ್ಟ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ರೈತರು ತಾವು ಬರೀ ಸಕ್ಕರೆ ಫ್ಯಾಕ್ಟರಿಗಳಿಗೆ ಕೊಬ್ಬನ್ನು ಕೊಡೋದು ಬದಲಿ ಬೆಲ್ಲವನ್ನು ಮಾರಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಮಾವುಗಳನ್ನ ಪಿಕಲ್ಸ್ ಮಾಡಿ ಅಥವಾ ಹಣ್ಣುಗಳನ್ನು ಒಂದು ಪ್ರೊಸೆಸ್ ಮಾಡಿ ನಾವು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ಈ ಆದಾಯ ದ್ವಿಗುಣಗೊಳಿಸಲಿಕ್ಕೆ ನಾವು ಡ್ರಿಪ್ ಇರಿಗೇಷನ್ ನ ಉಪಯೋಗ ಮಾಡಿ ನೀರಿನ ಸದುಪಯೋಗ ಮಾಡಿಕೊಂಡ್ರೆ 1 ಎಕರೆ ನೀರಾವರಿ ಆಗುವಂತದನ್ನ 4 ಎಕರೆ ವರೆಗೂ ನೀರಾವರಿ ಮಾಡಲಿಕ್ಕೆ ಡ್ರಿಪ್ ಮುಖಾಂತರ ಸಾಧ್ಯತೆ ಐತಿ. ಅದನ್ನ ನಾವು ಮಾಡ್ಕೊಳ್ಳೋಣ. ಮುಖ್ಯವಾಗಿ ವೇರ್ ಹೌಸ್ಗಳು ಮಾಡ್ಕೊಳ್ಳಿಕ್ಕೆ ಯಾರು ದೊಡ್ಡ ದೊಡ್ಡ ರೈತರಿದ್ದಾರೆ, ಮತ್ತೆ ಈ ಸ್ತ್ರೀಶಕ್ತಿ ಗುಂಪುಗಳು ಇರ್ಬೋದು ಅಥವಾ FPOಗಳು ಇರ್ಬೋದು, ಅವುಗಳು ಮುಂದೆ ಬಂದು ಈ ತರ ಶೇಖರಣೆಗಳನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನ ಗ್ರಾಮ ಮಟ್ಟದಲ್ಲೇ ಮಾಡಿಕೊಂಡ್ರೆ ಯಾವಾಗ ಪ್ರೈಸ್ ಜಾಸ್ತಿ ಬರ್ತದೆ ಅವಾಗ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಆದ್ರೆ ನಾವು ಆದಾಯ ದ್ವಿಗುಣಗೊಳಿಸುವಂತದ್ದು ಬಹಳ ಸರಳವೇ. ಈ ನಿಟ್ಟಿನಲ್ಲಿ ಎಲ್ಲಾ ರೈತರು ನಾವು ಇವತ್ತು ಬಹಳಷ್ಟು ಚಿಂತನೆ ಮಾಡುವಂತದ್ದು ಬಹಳ ಅವಶ್ಯಕತೆ ಇದೆ. ಇದರ ಜೊತೆಗೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಬರುವಂತದ ಬಗ್ಗೆ ನಾವು ಈಗಾಗಲೇ ಶ್ರೀಪಾದ ಕುಲಕರ್ಣಿ ಅವರೇ ತುಂಬಾ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಯಾಕಂದ್ರೆ ಇವತ್ತು ರೈತ ಉತ್ಪಾದನಾ ಕೇಂದ್ರಗಳೇನಿದೆಲ್ಲ ಸರ್ಕಾರ ಕೂಡ ಸಾಕಷ್ಟು ಪ್ರೋತ್ಸಾಹ ಮಾಡ್ತಾ ಇದೆ. ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ರೈತ ಬಾಂಧವರು ಒಟ್ಟುಗೂಡಿ ಒಂದು ಉತ್ಪಾದನಾ ಕೇಂದ್ರಗಳನ್ನ ಮಾಡ್ಕೊಳ್ಳಿ, ಅವಾಗ ಅವರು ವೇರ್ ಹೌಸ್ ಮಾಡಬಹುದು, ಕೋಲ್ಡ್ ಸ್ಟೋರೇಜ್ ಮಾಡಬಹುದು, ಆಮೇಲೆ ರೈತರಿಗೆ ಬೇಕಾದಂತ ಸಾಲ ಸೌಲಭ್ಯವನ್ನು ಮಾಡ್ಕೊಳ್ಬಹುದು. ಖಂಡಿತವಾಗಿ ಇಲ್ಲಿವರೆಗೆ ತಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿಸ್ತರಣಾ ನಿರ್ದೇಶನಾಲಯದ ನೋಡಲ್ ಅಧಿಕಾರಿಗಳಾಗಿ,

ಮಗನ ಗೂಡಲ್ಲಿ ನಮಗ್ಯಾರು ನೆಂಟಾರು ನಂಜಪ್ಪ ಸ್ವಾಮಿ ಹಿರಿಯಣ್ಣ ನಂಜಪ್ಪ ಸ್ವಾಮಿ ಹಿರಿಯಣ್ಣ ನಂಜಪ್ಪ ಸ್ವಾಮಿ ಹಿರಿಯಣ್ಣ ಇದ್ದಾಗ ಮುಂದೋಗಿ ಹೊರಜೆ ಗಿಡದೇವು ಮುಂದೋಗಿ ಹೊರಜೆ ಗಿಡದೇವು ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ನಂಜನ ಗೂಡಲ್ಲಿ ನಾಲ್ಕೈದು ಬಾಗಿಲು ನಂದಿ ಕೊಲೈದು ಪಟವೈದು ನಂದಿ ಕೊಲೈದು ಪಟವೈದು ನಂದಿ ಕೊಲೈದು ಪಟವೈದು ನಂಜಪ್ಪನ ಮಂಗಾಳಾರುತಿ ಹದಿನೈದು ಮಂಗಾಳಾರುತಿ ಹದಿನೈದು ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ತಂದಾನಿ ತಾನೋ ತಾನಿ ತಂದಾನ ನಿಂಬೆ ಹಣ್ಣಿನ ಪೂಜೆ ತುಂಬೆ ಹೂವಿನ ಗಮನ ಇಂದು ನಂಜುಣ್ಣ ಗುಡಿಯಲ್ಲಿ ಇಂದು ನಂಜುಣ್ಣ ಗುಡಿಯ ಬಾಗಿಲು ಮುಂದೆ ಜಂಗಮರ ಗಮನ ನಿಲುಬಾರ ಜಂಗಮರ ಗಮನ